ಸೇವೆಗೈದವರಿಗೆ ಆಶೀರ್ವಚನ. ಫೆಬ್ರವರಿ 2 ಹೂವಿನ ಸಿಗ್ಲಿ ಹಾಗೂ ಹಿರಮಲ್ಲನಕೇರಿ ಪೂಜ್ಯರ ಉಪಸ್ಥಿತಿಯಲ್ಲಿ ಪ್ರವಚನ ಮಂಗಲ. ಬನ್ನಿ ಅಜ್ಜನ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ. ಚಿತ್ರನಟ ಅನಂತ್ ನಾಗ್. ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನುಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಲೇ, ಪಕ್ಕದ ಮನೆಯವ್ರ ಹತ್ರ ಗಂಟುಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ. ಅವ್ರಿಗೆ ಟಿವಿ ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ, ಅವರು ತುಂಬಾ ದಿನಗಳಿಂದ ಔಷಧಿ ತಗೋತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿದ ಮಾತ್ರಕ್ಕೆ ನಮ್ಗೇನ್ ಟಿವಿ ಬರಲ್ಲ ಬಿಡಿ. ಪಕ್ಕದ ಮನೆಯವರಾಗಿ ಅವ್ರು ನಾವು ಒಂದಿಷ್ಟು ಧೈರ್ಯ ಹೇಳ್ತಿದ್ರೆ ಹೇಗೆ ಹೇಳಿ? ಟಿಬಿ ಎಂದರೇಕೆ ಭಯ? ಇದಕ್ಕಿದೆ ಉಚಿತ ಚಿಕಿತ್ಸೆಯ ಸರ್ಕಾರದ ಅಭಯ. ಟಿಬಿ ಮುಕ್ತ ಕರ್ನಾಟಕ ಸಂಕಲ್ಪಕ್ಕೆ ಬನ್ನಿ, ಜೊತೆಯಾಗೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ABARK ಕಾರ್ಡ್. 10 ಹಲವು ಉಚಿತ ಯೋಜನೆಗಳು ನಿಮಗಾಗಿ. ತಾಯಿ ಆರೋಗ್ಯ ಜೊತೆಗೆ ಗರ್ಭಿಣಿ ಬಾಣಂತಿ ಸೇವೆ, ನವಜಾತ ಶಿಶು ಆರೈಕೆ, ಸಮಯಕ್ಕೆ ಸರಿಯಾಗಿ ಲಸಿಕೆ, ಕುಟುಂಬ ಕಲ್ಯಾಣ ಯೋಜನೆ, ರಾಷ್ಟ್ರೀಯ ಕಾರ್ಯಕ್ರಮದ ಹಲವು ಯೋಜನೆಗಳು, ಯೋಗ ಕಲಿಕೆಗೆ, ಆರೋಗ್ಯಕರ ಆಹಾರ ಪದ್ಧತಿಗೆ, ಜೀವನ ಶೈಲಿ ಬದಲಾವಣೆಗೆ ನೆರವಾಗಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ, ಉತ್ತಮ ಆರೋಗ್ಯ ನಿಮ್ಮದಾಗಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ದಟ್ಸಿಯು ಶಿವಮೊಗ್ಗ ಸಿಕ್ಸ್ ಕ್ರಿಕೆಟ್ ಅಕಾಡೆಮಿ ಏರ್ಪಡಿಸಿರುವ ಕರ್ನಾಟಕದ ಅತಿದೊಡ್ಡ ಟ್ಯಾಲೆಂಟ್ ಹಂಟ್ ನಲ್ಲಿ ನಿಮ್ಮ ಕ್ರಿಕೆಟಿಂಗ್ ಟ್ಯಾಲೆಂಟ್ ಪ್ರದರ್ಶಿಸಿ ಮತ್ತು ರಣಜಿ ಟ್ರೋಫಿ ಕ್ಯಾಪ್ಟನ್ ಹಾಗೂ ಕೋಚ್ ಆಗಿದ್ದ ಕಾರ್ತಿಕ್ ಜಶ್ವಂತ್ ನಿಮ್ಮ ಮೆಂಟರ್ ಆಗುವ ಅವಕಾಶವನ್ನ ಪಡೆಯಿರಿ. Under-14 ಹಾಗೂ Under-16 ಬಾಯ್ಸ್ ಅಂಡ್ ಗರ್ಲ್ಸ್ ಟ್ಯಾಲೆಂಟ್ ಹಂಟ್ 7th February ನಡೆಯಲಿದೆ. ಟು ರಿಜಿಸ್ಟರ್ ವಿಸಿಟ್ www.sixcricket.in. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ, ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದ ಮೊದಲಿಗೆ ಸಮಗ್ರ ಕೃಷಿ ಮಹತ್ವ ಈ ಕುರಿತು ಧಾರವಾಡ ಕೆವಿಕೆ ಮುಖ್ಯಸ್ಥರಾದ ಡಾ ಎಸ್ಎ ಬಿರಾದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಕೇಳುಗರೆ, ಸಮಗ್ರ ಕೃಷಿ ಈ ಪದ್ಧತಿಯನ್ನು ಯಾರ್ಯಾರು ಅಳವಡಿಸ್ಕೋಬಹುದು? ಯಾಕಂದರೆ ನಮ್ಮಲ್ಲಿ ಬೇರೆ ಬೇರೆ ವಲಯದಲ್ಲಿ ಮಳೆಯ ಪ್ರಮಾಣ ಆಗಿರ್ಬೋದು, ಮಣ್ಣಿನ ಗುಣಧರ್ಮ ಆಗಿರ್ಬೋದು, ಮತ್ತು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ತೂಗಿ ನೋಡಿದಾಗ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋಬೇಕಾದಾಗ ಅಲ್ಲಿ ಸಿಗುವಂಥ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ನಾವು ಏನೆಲ್ಲ ಮಾಡ್ಬೋದು, ಕೃಷಿಯನ್ನು ಲಾಭದಾಯಕವಾಗಿಯೂ ಕೂಡ ಮಾಡ್ಕೋಬೋದು ಅನ್ನೋಂಥ ನಿಟ್ಟಿನೊಳಗೆ ಸಮಗ್ರ ಕೃಷಿ ಮಾಡಿ ಅಂತೇಳಿ ರೈತರಿಗೆ ಹೇಳ್ತಾ ಇರ್ತೀವಿ. ಅದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ನಮ್ಮ ಧಾರವಾಡದಲ್ಲಿ ಇರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಎ ಬಿರಾದಾರ್ ಅವರು. ಡಾಕ್ಟರ್ ಬಿರಾದಾರ್ ಅವರೇ, ಒಟ್ಟಾರೆ ಸ್ವಾತಂತ್ರ್ಯ ಭಾರತದಲ್ಲಿ 75 ವರ್ಷ ಅನೇಕ ಕೃಷಿಯಲ್ಲಿ ಬದಲಾವಣೆ, ಅನೇಕ ಕ್ರಾಂತಿಯನ್ನು ಮಾಡಿದ್ವಿ, ಅಚೀವ್ಮೆಂಟ್ ಮಾಡಿದ್ವಿ. ಆಗಿನ ನಮ್ಮ ಉತ್ಪನ್ನದ 4 ಪಟ್ಟು 5 ಪಟ್ಟು ಜಾಸ್ತಿ ಆಹಾರ ಉತ್ಪಾದನೆ ಮಾಡ್ತಾ ಇದ್ದೀವಿ. ಹಾಗೆ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ, ಹೊಟ್ಟೆ ಎಲ್ಲರಿಗೂ ತುಂಬ್ತಾ ಇದೆ. ಈಗ ನ್ಯೂಟ್ರಿಷನ್ ಬಗ್ಗೆ ಹೆಚ್ಚು ಮಹತ್ವ ಕೊಡಬೇಕು, ಇಂಥವೇ ಏನೇನೋ ಆಲೋಚನೆಗಳು ಇದಾವೆ. ಹೌದು, ಒಬ್ಬ ವಿಜ್ಞಾನಿಯಾಗಿ ಹೇಳಿ, ಕೃಷಿ ಚಿತ್ರಣ ಹೇಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮದು? ಸರ್, ಈಗ ಏನಾಗಿದೆ ಕೃಷಿ ಚಿತ್ರಣ ಈಗ ಸ್ವತಂತ್ರ ಆದ ನಂತರ ಒಂದು 75 ವರ್ಷಗಳ ಕಡೆದು 76ನೇ ಒಂದು ವರ್ಷದಲ್ಲಿ ನಾವು ಕಾಲಿಡ್ತಾ ಇದ್ದೇವೆ. ಸೊ ಇಲ್ಲಿ ನಾವು ಕೃಷಿಯನ್ನು ಒಂದು ಬೇರೆ ರೂಪದಲ್ಲಿ ನೋಡಬೇಕಾಗಿದೆ. ಸ್ವತಂತ್ರದ ನಂತರ ನಮ್ಮ ಆಹಾರ ಉತ್ಪಾದನೆ ಸುಮಾರು 50 ಮಿಲಿಯನ್ ಟನ್ನಷ್ಟು ಇದ್ದಿತ್ತು, ಮತ್ತು ಆವಾಗ ಜನಸಂಖ್ಯೆ ಕೂಡ ಸುಮಾರು ಒಂದು 50 ಕೋಟಿ ಆಸುಪಾಸಲ್ಲಿ ಇತ್ತು. ಆಗಿನ ಒಂದು ಪರಿಸ್ಥಿತಿಯಲ್ಲಿ ಬೆಳೆಯುತ್ತಿರೋ ಜನಸಂಖ್ಯೆಯನ್ನು ಗಣನೆಗೆ ಇಟ್ಕೊಂಡ್ರೆ ಆ ಒಂದು ಆಹಾರ ಉತ್ಪಾದನೆ ನಮಗೆ ಸಾಕಾಗೋದಿಲ್ಲ ಅನ್ನೋದು ಕಂಡುಬಂತು. ಅದರ ಸಲುವಾಗಿ ಸೊ ತಮಗೆಲ್ಲ ಗೊತ್ತಿದ್ದಂಥ ಹಸಿರು ಕ್ರಾಂತಿ ಕೂಡ ನಮ್ಮ 1960ರ ದಶಕದಲ್ಲಿ ತೊಗೊಂಬಂದರು. ಹೆಚ್ಚಿನ ಇಳುವರಿ ಕೊಡುವಂಥ ತಳಿಗಳ ಒಂದು ಏನು ಬೆಳೆಯೋಕ್ಕೆ ನಾವು ಪ್ರೋತ್ಸಾಹ ಕೊಟ್ಟೆವು, ಅಥವಾ ರಾಸಾಯನಿಕ ಆಧಾರಿತ ಕೃಷಿ ಬಗ್ಗೆ ನಾವು ಒಂದು ಹೆಚ್ಚಿನ ಒತ್ತು ಕೊಟ್ಟೆವು ಅಂತ ಹೇಳ್ಬೋದು. ಬಟ್ ಈಗ 75 ವರ್ಷಗಳ ನಂತರ ಈಗ ನಮ್ಮ ಆಹಾರ ಉತ್ಪಾದನೆಯಲ್ಲಿ ಅಷ್ಟೊಂದು ನಮಗೆ ಕೊರತೆ ಕಂಡು ಬರ್ತಾ ಇಲ್ಲ. ಉದಾಹರಣೆಗೆ ತಾವು ಹೇಳಬೇಕಂದ್ರೆ ಏನು ನಾವು ಆಹಾರದ ಬೆಳೆಗಳಂತ ಹೇಳ್ತೇವೆ, ಆ ಬೆಳೆಗಳ ಉತ್ಪಾದನೆ ಸುಮಾರು 320 ಮಿಲಿಯನ್ ಟನ್ನಷ್ಟು ಉತ್ಪಾದನೆ ಆಗ್ತಾ ಇದೆ. ಅದರ ಜೊತೆ ಜೊತೆಗೆ ಒಂದು ಆಹಾರದ ಶೈಲಿ ಕೂಡ ಚೇಂಜ್ ಆಗಿದೆ. ನಾವು ಆಹಾರ ಕೊಡುವಂಥ ಬೆಳೆಗಳಂದರೆ ಈಗ ಬೇಳೆಕಾಳು ಇರ್ಬೋದು ಅಥವಾ ಏಕದಳ ಧಾನ್ಯ ಇರ್ಬೋದು, ಎಣ್ಣೆಕಾಳು ಇರ್ಬೋದು, ಅದನ್ನು ಬಿಟ್ಟು ಈಗ ತೋಟಗಾರಿಕೆ ಬೆಳೆಗಳು ಕೂಡ ಒಂದು ಪ್ರಾಶಸ್ತ್ಯ ಬಂದಿದೆ. ತಾವು ಪ್ರಾರಂಭಿಕವಾಗಿ ಹೇಳಿದಂತೆ ಈಗ ಪೌಷ್ಟಿಕಾಂಶಕ ಬೆಳೆಗಳನ್ನು ನಾವು ಹೆಚ್ಚಿನ ಒಂದು ಗಮನ ಕೊಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಈ ತೋಟಗಾರಿಕೆ ಬೆಳೆ ಕೂಡ ಸುಮಾರು ಒಂದು 318 ಮಿಲಿಯನ್ ಟನ್ನಷ್ಟು ಅಂತೂ ಈಗ ಉತ್ಪಾದನೆ ಆಗ್ತಿದೆ. ಅದರ ಜೊತೆ ಜೊತೆಗೆ ಹಾಲಿನ ಉತ್ಪಾದನೆಯಲ್ಲಿ ನಾವು ಇಡೀ ವಿಶ್ವದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೇವೆ. ಸುಮಾರು 200 ಮಿಲಿಯನ್ ಟನ್ಗಿಂತಲೂ ಹೆಚ್ಚಿನ ಒಂದು ಹಾಲಿನ ಉತ್ಪಾದನೆ ಆಗ್ತದೆ. ಅದರ ಜೊತೆಗೆ ಮೊಟ್ಟೆ ಉತ್ಪಾದನೆ ಇರ್ಬೋದು ಅಥವಾ ಮಾಂಸದ ಉತ್ಪಾದನೆ ಇರ್ಬೋದು, ಈ ಒಂದು ಎಲ್ಲ ಉತ್ಪಾದನೆ ಸೇರಿ ಸುಮಾರು 100 ಮಿಲಿಯನ್ ಟನ್ನಷ್ಟು ಒಂದು ಆಹಾರ ನಮ್ಮ ಒಂದು ಏನು ಭಾರತ ದೇಶದಲ್ಲಿ ಉತ್ಪಾದನೆ ಆಗ್ತಾಯಿದೆ. ಇದರಿಂದ ಜನಸಂಖ್ಯೆ ನಾವು ಈಗ 146 ಕೋಟಿಗೆ ಮುಟ್ಟಿದರೂ ಕೂಡ ಆ ಒಂದು ಜನಸಂಖ್ಯೆಗೆ ಆಹಾರ ಕೊಡುವಷ್ಟು ನಾವು ಸದೃಢರಾಗಿದ್ದೇವೆ. ಬಟ್ ಈಗ ಸಮಸ್ಯೆಗಳು ಬೇರೆ ರೀತಿ ಪ್ರಾರಂಭವಾಗಿವೆ. ಒಂದು ತಮಗೆಲ್ಲ ಗೊತ್ತಿದ ಹಾಗೆ ಮಣ್ಣಿನ ಸಮಸ್ಯೆ ಆಗಿದೆ. ನಾವು ಏನೇ ರಾಸಾಯನಿಕ ಗೊಬ್ಬರ ಹಾಕಿದರೂ ಯಾವುದೇ ಒಂದು ಹೊಸ ತಳಿ ಬೆಳೆದರೂ ಉತ್ಪಾದನೆ ಜಾಸ್ತಿ ಆಗ್ತಾ ಇಲ್ಲ. ಯಾಕಂದರೆ ಮಣ್ಣು ಒಂದು ನಾವು ಜೀವಂತವಾಗಿರುವಂಥ ವಸ್ತು ಅಂತ ಹೇಳ್ತಿದ್ದೆವು. ಆ ಮಣ್ಣಿನಲ್ಲಿಯೇ ಒಂದು ಏನು ಪೋಷಕಾಂಶಗಳ ಕೊರತೆಯಿಂದ, ಮಣ್ಣಿನಲ್ಲಿಯೇ ಸೂಕ್ಷ್ಮಾಣುಜೀವಿಗಳ ಕೊರತೆಯಿಂದ ನಾವು ನಿರೀಕ್ಷೆ ಮಟ್ಟದಷ್ಟು ಉತ್ಪಾದನೆ ನಾವು ಬರ್ತಾ ಇಲ್ಲ. ಸೊ ಒಂದು ಕಡೆ ನಾವು ಖರ್ಚು ಜಾಸ್ತಿ ಮಾಡ್ತಾ ಇದ್ದೇವೆ, ಉತ್ಪಾದನೆಯಲ್ಲಿ ನಾವು ಕಡಿಮೆ ಒಂದು ಇದು ತಗೊಳ್ತಾ ಇದ್ದೇವೆ. ಇದರಿಂದ ಸೊ ಒಂದು ಮಣ್ಣಿನ ಒಂದು ಇರುವಂತಹ ಏನು ಸೂಕ್ಷ್ಮಾಣುಜೀವಿಗಳ ವೃದ್ಧಿ ಮಾಡಿ ಮಣ್ಣಿನಲ್ಲಿರುವಂಥ ಸಾವಯವ ಪದಾರ್ಥವನ್ನು ಹೆಚ್ಚು ಮಾಡೋದು ಬಹಳ ನಾವು ಆದ್ಯತೆ ಕೊಡಬೇಕಾಗಿದೆ. ಅದಕ್ಕಾಗಿ ಏನು ಸೇವ್ ಸಾಯಿಲ್ ಅಂತ ನಾವು ಇದು ಮಾಡ್ತಾ ಇದ್ದೇವೆ, ಈಗ ಒಂದು ಜಾಥಾ ಥರ ಏನು ಮಾಡ್ತಾ ಇದ್ದೇವೆ. ಸೊ ಮಣ್ಣನ್ನು ನಾವು ಏನಾದರೂ ಉಳಿಸ್ಕೊಂಡ್ರೆ ಅದರಿಂದ ನಾವು ಹೆಚ್ಚಿನ ಒಂದು ಬೆಳೆಯಲ್ಲಿ ಪಡ್ಕೋಬೋದು ಅಂತ ಒಂದು. ಎರಡನೇದು ತಮಗೆಲ್ಲ ಗೊತ್ತಿರುವ ಹಾಗೆ ನೀರಿನ ಸಮಸ್ಯೆ. ಒಂದು ಕಡೆ ನೀರಿನ ಕೊರತೆಯಿಂದ ಬೆಳೆಗಳ ಇಳುವರಿ ಕಡಿಮೆ ಆಗ್ತಾ ಇದೆ, ಒಂದು ಕಡೆ ನೀರು ಹೆಚ್ಚಾಗಿ ಸವಳು ಜವಳು ಭೂಮಿಯಾಗಿ ಭೂಮಿ ಕೆಡ್ತಾ ಇದೆ. ಅದರ ಜೊತೆಗೆ ಆಹಾರ ಉತ್ಪಾದನೆ ಏನು ಬೆಳೆಗಳ ಉತ್ಪಾದನೆ ಕೂಡ ಕಡಿಮೆ ಆಗ್ತಾ ಇದೆ. ಇನ್ನು ಮೂರನೇ ಸಮಸ್ಯೆ ಏನಪ್ಪ ಅಂತಂದರೆ ಜಾನುವಾರು. ನಾವು ಕೃಷಿ ಅಂದ ತಕ್ಷಣ ಕೃಷಿ ಮತ್ತು ಜಾನುವಾರದ ಒಂದೇ ನಾಣದ ಎರಡು ಮುಖ ಅಂತ ಹೇಳ್ತಾ ಇದ್ದೇವೆ. ಬಟ್ ನಾವು ಒಂದು ಇನ್ನೊಂದು ಮುಖವನ್ನು ಭಾಳ ನಾವು ಒಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಜಾನುವಾರುಗಳ ಸಾಕಾಣಿಕೆ ಬಹಳ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು, ಬಟ್ ಈಗಿನ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಮತ್ತೆ ನಾವು ಜಾನುವಾರುಗಳನ್ನು ಮುಖ್ಯವಾಹಿನಿಗೆ ತರೋದು ಬಹಳ ಒಂದು ಮಹತ್ವದ ಪಾತ್ರ ವಹಿಸುತ್ತೆ. ಅದರ ಜೊತೆಗೆ ನಾಲ್ಕನೇ ಏನು ಒಂದು ಏನು ನೈಸರ್ಗಿಕವಾಗಿ ಸಿಗುವಂಥ ಸಂಪನ್ಮೂಲಗಳಲ್ಲಿ ಒಂದಾದಂತಹ ಏನು ಮಣ್ಣು, ನೀರು ಮತ್ತು ಪ್ರಾಣಿ ಸಂಪತ್ತು, ಅದರ ಜೊತೆಗೆ ಕೃಷಿ ಸಂಪತ್ತು ಮತ್ತು ಅರಣ್ಯ ಸಂಪತ್ತು. ನಾ ಅರಣ್ಯ ಸಂಪತ್ತಕ್ಕೂ ಕೂಡ ನಾವು ಒಂದು ಹೆಚ್ಚಿನ ಒತ್ತು ಕೊಡಬೇಕಾಗಿದೆ. ಏನು ನಾವು ಕೃಷಿ ಆಧಾರಿತ ಅರಣ್ಯ ಪದ್ಧತಿಯನ್ನು ಮತ್ತೆ ನಾವು ತರಬೇಕಾಗಿದೆ. ಸೊ ಇದೆಲ್ಲ ಯಾಕೆ ಬೇಕಪ್ಪ ಅಂದರೆ, ಒಂದು ನಮ್ಮ ಭೂಮಿಯ ಒಂದು ಫಲವತ್ತತೆಯನ್ನು ಕಾಪಾಡಿಕೊಂಡು ಒಂದು ಸುಸ್ಥಿರ ಕೃಷಿ ಮಾಡಿ ಪರಿಸರವನ್ನು ಉಳಿಸಿ ನಮ್ಮ ಆರೋಗ್ಯವನ್ನು ಕೂಡ ಉಳಿಸಿಕೊಂಡು ನಾವು ಮುಂದಿನ ಒಂದು ಕೃಷಿ ಮಾಡಿದರೆ ಅದು ಒಂದು ಕೃಷಿ ಒಂದು ಲಾಭದಾಯಕ ಕೃಷಿಯಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈಗ ನಾವು ಸಾವಯವ ಕೃಷಿ ಬಗ್ಗೆಯೂ ಕೂಡ ಜಾಸ್ತಿ ಮಾತಾಡ್ತಾ ಇದ್ದೇವೆ. ಈ ಎಲ್ಲ ಒಂದು ಅಂಶಗಳನ್ನು ಗಣನೆಗೆ ತೆಗೆದುಕೊಂಡ್ರೆ ಇದಕ್ಕೆ ಉತ್ತರ ಅಂದರೆ ಒಂದೇ ಕಡೆ ಬಂದು ನಿಲ್ಲಬೇಕಾಗುತ್ತೆ, ನಾವು ಸಮಗ್ರ ಕೃಷಿ ಪದ್ಧತಿ ಅಂತ. ಮುಂಚೆ ನಮ್ಮ ರೈತರು ಅಂದರೆ ಹಸಿರು ಕ್ರಾಂತಿಯ ಪೂರ್ವದಲ್ಲಿ ಅವರು ಬೆಳೆ ವೈವಿಧ್ಯತೆ ಇತ್ತು, ದನಕರುಗಳನ್ನು ಕಟ್ಕೊತಿದ್ರು, ಅವನ್ನೆಲ್ಲನೂ ಮಾಡ್ತಾ ಇದ್ರು. ಹಸಿರು ಕ್ರಾಂತಿ ಬಂದ ನಂತರ ಏಕ ಬೆಳೆ ಪದ್ಧತಿಗೆ ಹೆಚ್ಚು ಒತ್ತು ಕೊಟ್ವಿ ಅಂತೇಳಿ ಈಗ ಹೇಳ್ತಾ ಇದ್ವಿ. ಬೆಳೆ ವೈವಿಧ್ಯತೆ ಕಾಪಾಡ್ಕೋಬೇಕು, ಸಮಗ್ರತೆ ತರಬೇಕು. ಹೌದು ಸರ್, ಹೌದು. ಎಷ್ಟು ಅವಶ್ಯಕತೆ ಇದೆ ಸಮಗ್ರ ಕೃಷಿ ಪದ್ಧತಿ? ಈಗ ಏನಾಗಿದೆ ಸರ್, ಸಮಗ್ರ ಕೃಷಿ ಪದ್ಧತಿ ಅವಶ್ಯಕತೆ ಯಾಕಾಗಿದೆ ಅಂದರೆ, ಈಗ ನಾವು ಒಂದು ಕಡೆ ನಾವು ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ, ಇನ್ನೊಂದು ಕಡೆ ನಮಗೆ ಉತ್ಪಾದನೆ ಜೊತೆಗೆ ಆದಾಯವನ್ನು ಜಾಸ್ತಿ ಮಾಡಬೇಕಾಗಿದೆ. ಈಗೆಲ್ಲ ತಾವು ಕೇಳಿರ್ಬೋದು ಭಾರತ ಸರ್ಕಾರದ ಒಂದು ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅಂತ. ಸೊ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ದೃಷ್ಟಿಯಲ್ಲಿ ನಾವು ಭೂಮಿಯ ಒಂದು ಸುಸ್ಥಿರತೆಯನ್ನು ಕಾಪಾಡಿಕೊಂಡು ಹೋಗಬೇಕಾದ್ರೆ ಸಮಗ್ರ ಕೃಷಿ ಪದ್ಧತಿ ಅಥವಾ ಬೇರೆ ಬೇರೆ ಕಸಬುಗಳನ್ನು ಆಧಾರಿತ ಪದ್ಧತಿ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಒಂದೇ ಬೆಳೆ ಏಕ ಬೆಳೆ ಬೆಳೆಯೋದ್ರಿಂದ ಈಗ ಹೊಸ ಸಮಸ್ಯೆಗಳು ಏನಾಯ್ತಂದರೆ, ಒಂದು ಫಲವತ್ತತೆ ಕಡಿಮೆ ಆಗ್ತಾ ಬಂತು. ಏಕದಳ ಬೆಳೆಗಳನ್ನು ನಾವು ನಿರಂತರವಾಗಿ ಬೆಳೀತಾ ಹೋದ್ರಿಂದ ಭೂಮಿಯ ಫಲವತ್ತತೆ ಕಡಿಮೆ ಆಯಿತು ಮತ್ತು ಅದರಿಂದ ರೋಗ ಕೀಟಗಳ ಬಾಧೆ ಜಾಸ್ತಿ ಆಯಿತು. ಸೊ ಏನೋ ನಾವು ಒಂದು ಒಳ್ಳೆಯ ಹೊಸ ತಳಿ ಕೂಡ ಒಂದು ಅದನ್ನು ರೋಗ ನಿರೋಧಕ ಶಕ್ತಿ ಅಂತ ನಾವು ರೈತರಿಗೆ ಕೊಟ್ಟಂಥ ತಳಿ ಕೂಡ ಒಂದೊಂದು ಸಲ ರೋಗ ನಿರೋಧಕ ಶಕ್ತಿಯನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ 8-10 ವರ್ಷದ ನಂತರ ಬಂದಿತ್ತು. ಇದರಿಂದ ಮತ್ತು ಇನ್ನೊಂದು ಏನು ಸಮಸ್ಯೆ ಆಯಿತಪ್ಪ ಅಂದರೆ ಮಾರುಕಟ್ಟೆ ಸಮಸ್ಯೆ. ಒಂದೇ ಬೆಳೆ ಬೆಳೆಯೋದ್ರಿಂದ ಬೆಳೆಯ ಮಾರುಕಟ್ಟೆ ಏರಿಳಿತಗಳು ಭಾಳ ಆಯಿತು. ಇದಕ್ಕೆಲ್ಲ ಒಂದು ನಾವು ಪರಿಹಾರ ಕೊಂಡೋಗಬೇಕಾದ್ರೆ ಈ ಬೆಳೆ ವೈವಿಧ್ಯಮತೆ ಬಹಳ ಅವಶ್ಯಕತೆ ಇದೆ. ಯಾಕಂದರೆ ಒಂದು ಬೆಳೆ ನಮಗೆ ಏನಾದರೂ ಕೈ ಕೊಟ್ಟರು, ಈಗ ನಮ್ಗೆ ತಾವೆಲ್ಲ ನೋಡ್ತಾ ಇದ್ದರೆ ಒಂದು ಸಲ ಅತಿವೃಷ್ಟಿ ಆದರೆ ಇನ್ನೊಂದು ಸಲ ಅನಾವೃಷ್ಟಿ ಇರುತ್ತೆ. ಸೊ ಇಂಥ ಒಂದು ಸಮಯದಲ್ಲಿ ತೋಟಗಾರಿಕೆ ಬೆಳೆಗಳಾಗಲಿ ಬೇರೆ ಉಪಕಸಬುಗಳು ಇದ್ದರೆ ನಿವ್ವಳ ಆದಾಯವನ್ನು ಅಥವಾ ಏನು ನಿರಂತರ ಆದಾಯವನ್ನು ನಾವು ರೈತರು ಪಡ್ಕೋಬೋದು ಈ ಒಂದು ಪದ್ಧತಿಯಲ್ಲಿ ಅಂತ ತಮಗೆಲ್ಲರಿಗೂ ತಿಳಿಬಯಸ್ತೇನೆ. ಈ ಸಮಗ್ರ ಕೃಷಿ ಪದ್ಧತಿ ಅಂತ ಮೇಲೆ ಮೇಲೆ ಹೇಳ್ತಾ ಇದ್ದೀರಿ, ಏನು ಹಂಗಂದರೆ? ಹಾಂ, ಸಮಗ್ರ ಕೃಷಿ ಪದ್ಧತಿ ಅಂದರೆ ಸರ್, ನಾವೀಗ ಕೃಷಿ ಮಾಡ್ತೀವಲ್ಲ, ಏನು ಬೆಳೆ ಬೆಳೀತೇವೆ, ಬೆಳೆಯನ್ನೇ ನಾವು ಮುಖ್ಯವಾದ ಒಂದು ಕೃಷಿ ಪದ್ಧತಿಯಲ್ಲಿ ಒಂದನ್ನು ಇಟ್ಕೊಂಡು ಅದರ ಜೊತೆಗೆ ಉಪಕಸಬುಗಳನ್ನು ಮಾಡೋದರಿಂದ ಭೂಮಿಯನ್ನು ಕಾಪಾಡೋದರ ಜೊತೆಗೆ ನಾವು ಪರಿಸರವನ್ನು ಕಾಪಾಡೋದರ ಜೊತೆಗೆ ನಿರಂತರ ಒಂದು ಲಾಭವನ್ನು ಕೂಡ ನಾವು ಹೆಚ್ಚು ಪಡ್ಕೊಳ್ಳುವಂಥ ಒಂದು ಪದ್ಧತಿ ಆಗಿದ್ದು, ಇದರಲ್ಲಿ ನಾನು ಏನು ಉಪಕಸಬುಗಳಂತ ಹೇಳ್ತಾ ಇದ್ದೀನಿ, ಅದು ಆಡು ಸಾಕಾಣಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಅಥವಾ ರೇಷ್ಮೆ ಕೃಷಿ ಆಗಿರ್ಬೋದು, ಇತ್ತೀಚೆಗೆ ಜೇನು ಸಾಕಾಣಿಕೆ ಕೂಡ ಒಂದು ಏನು ಒಳ್ಳೆಯ ಲಾಭ ಕೊಡುವಂಥ ಕೃಷಿಯಾಗಿ ಹೊರಹೊಮ್ಮತಾ ಇದೆ, ತರಕಾರಿ ಬೆಳೆಗಳನ್ನು ಬೆಳೆದಿರ್ಬೋದು, ತೋಟಗಾರಿಕೆ ಬೆಳೆಗಳನ್ನು ಅದರ ಜೊತೆಗೆ ಬೆಳೆ ಪದ್ಧತಿ ಜೊತೆಗೆ ಅಳವಡಿಸಿಕೊಳ್ಳೋದಿರ್ಬೋದು, ಏನಾದರೂ ಅರಣ್ಯ ಕೃಷಿಯನ್ನು ತಾವೇನಾದರೂ ಏನು ನಾವು ಈಗ ಜೀವಂತ ಬೇಲಿ ಇರಬೇಕು ಅಂತ ಮಾತಾಡ್ತೇವೆ, ಆ ರೀತಿ ಬದುಗಳನ್ನು ನಾವು ಸದೃಢಪಡಿಸೋ ಜೊತೆಗೆ ಅದರಿಂದ ಕೂಡ ಆದಾಯ ಪಡ್ಕೊಳ್ಳೋದು ಅವಶ್ಯಕತೆ ಇದೆ. ಯಾಕಂದರೆ ಪರ್ ಕ್ಯಾಪಿಟ ಏನು ಲ್ಯಾಂಡ್ ಅವೈಲಬಿಲಿಟಿ ಅಂತ ಹೇಳ್ತೇವೆ, ಅದು ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಮುಂಚೆ ಎಲ್ಲ ಒಂದು ಎರಡು ಹೆಕ್ಟರ್ದವರೆಗೆ ಸಿಗೋದು, ಈಗ ಒಂದು ಎಕರೆಗಿಂತನೂ ಕಡಿಮೆ ಸಿಗುವಂಥ ಒಂದು ಈ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ತಳ ಇದೆ ಅಥವಾ ನಮ್ಮ ಭೂಮಿ ಇದೆ ಅದನ್ನು ಸರಿಯಾದ ಸಮರ್ಪಕವಾಗಿ ಬಳಸ್ಕೊಳ್ಳೋದು ಬಹಳ ಅವಶ್ಯಕತೆ. ಅದರ ಸಲುವಾಗಿ ನಾವು ಈ ಸಮಗ್ರ ಕೃಷಿ ಪದ್ಧತಿಯ ಜೊತೆಗೆ ಕೆಲವೊಂದು ಏನು ಇಸ್ರೇಲ್ ಮಾಡೆಲ್ಸ್ ಅಂತ ಹೇಳ್ತೇವೆ, ವರ್ಟಿಕಲ್ ಫಾರ್ಮಿಂಗ್ ಅಂತ ಲಂಬ ಕೃಷಿಯನ್ನು ಕೂಡ ನಾವು ಮಾಡೋದು ಬಹಳ ಅವಶ್ಯಕತೆ ಇದೆ. ಇದರಿಂದ ನಾವು ರೈತರ ಆದಾಯವನ್ನು ನಾವು ಒಂದು ಸುಲಭ ಸ್ಥಿತಿಯಲ್ಲಿ ನಾವು ದ್ವಿಗುಣಗೊಳಿಸ್ಬೋದು. ಸೊ ಅದರ ಜೊತೆಗೆ ಈ ಸಮಗ್ರ ಕೃಷಿ ಪದ್ಧತಿಯ ಮಾಡೋದರಿಂದ ಏನು ಲಾಭ ಆಗುತ್ತಪ್ಪ ಅಂದರೆ, ಮಣ್ಣು ನೀರು ಹಾಗೂ ಏನು ಇತರ ಸಂಪನ್ಮೂಲಗಳದಾವೆ ಇವುದರ ಒಂದು ಸಮರ್ಪಕ ಬಳಕೆ ಆಗುತ್ತೆ ಮತ್ತು ನಿವ್ವಳ ಆದಾಯ ಹೆಚ್ಚಾಗುತ್ತೆ. ಅದರ ಜೊತೆಗೆ ಮತ್ತು ಇದು ಸಂತುಷ್ಟ ಹಾಗೂ ಸುಸ್ಥಿರ ಆಹಾರದ ಒಂದು ಉತ್ಪಾದನೆಯಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸುತ್ತೆ. ಇನ್ನೊಂದು ಇದರದ್ದು ನಮ್ಮ ಒಂದು ಸಮಗ್ರ ಕೃಷಿ ಪದ್ಧತಿಯ ಒಂದು ಬಹು ಮುಖ್ಯ ಲಾಭ ಅಂದರೆ, ಭಾರತದ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಹಳ್ಳಿಯಲ್ಲಿ ಒಂದು ಏನು ರೈತರಿಗೆ ನಿರಂತರ ಉದ್ಯೋಗ ಸಿಗುವಂಥ ಒಂದು ಅವಕಾಶಗಳು ಸಿಗ್ತವೆ. ಒಂದು ಏನು ನಾವು ಯಾವುದೇ ಒಂದು ಕೃಷಿ ಮೂಲದಿಂದ ಬಂದಂಥ ತ್ಯಾಜ್ಯ ಏನಿರುತ್ತೆ ಅದನ್ನು ಮರುಬಳಕೆ ಆಗುತ್ತೆ, ಇಲ್ಲಿ ಮರುಬಳಕೆ ಮಾಡಿ ಅದು ಇನ್ನೊಂದಕ್ಕೆ ಮುಖ್ಯ ಒಂದು ಇನ್ಪುಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಾವು ಮಾಡುವಂಥ ಖರ್ಚು ಕೂಡ ಕಡಿಮೆ ಆಗುತ್ತೆ. ಈಗ ನಾವು ಭೂಮಿಯಿಂದ ಲಾಭವನ್ನು 2-3 ದೃಷ್ಟಿಯಿಂದ ಗಳಿಸ್ಬೋದು. ಒಂದು ಉತ್ಪಾದನೆಯನ್ನು ಜಾಸ್ತಿ ಮಾಡಿ ಗಳಿಸ್ಬೋದು, ಅದರ ಜೊತೆಗೆ ಖರ್ಚನ್ನು ಕೂಡ ನಾವು ಕಡಿಮೆ ಮಾಡಿ ಲಾಭದ ಕಡೆಗೆ ನಾವು ಒಂದು ಹೆಚ್ಚಿನ ಗಮನ ಕೊಡ್ಬೋದು. ಅದರ ಜೊತೆಗೆ ಒಂದು ಸ್ವಲ್ಪ ನಾವು ನಮ್ಮ ರೈತ ಬಾಂಧವರಲ್ಲಿ ಏನಪ್ಪ ಏನು ಅಂತಂದರೆ, ನಾವು ಮಾರುಕಟ್ಟೆಯನ್ನು ನೋಡಿ ನಾವು ಒಂದು ಬೆಳೆಗಳನ್ನು ಬೆಳೆಯೋದು ಭಾಳ ಅವಶ್ಯಕತೆ ಇದೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಸೊ ನಾವು ವ್ಯವಸಾಯ ಮಾಡುವವರು ವ್ಯವಸಾಯದ ಜೊತೆಗೆ ಒಂದು ವ್ಯವಹಾರದ ಒಂದು ದೃಷ್ಟಿಕೋನವನ್ನು ನಾವು ಇಟ್ಕೋಬೇಕಾಗುತ್ತೆ. ಸೊ ಈ ದೃಷ್ಟಿಯಲ್ಲಿ ಎಲ್ಲವನ್ನು ಅನುಸರಿಸಿದರೆ ಈ ಒಂದು ಸಮಗ್ರ ಕೃಷಿ ಪದ್ಧತಿಯಿಂದ ನಾವು ಒಂದು ಹೆಚ್ಚಿನ ಲಾಭ ಪಡಿಬೋದು. ಇದು ಒಂದು ದೊಡ್ಡ ಹಿಡುವಳಿದಾರರು ಅಷ್ಟೇ ಮಾಡುವ ಒಂದು ಪದ್ಧತಿ ಅಂತ ಬಹಳ ಜನಕ್ಕೆ ಒಂದು ಕಲ್ಪನೆಯಾಗಿತ್ತು. ಸೊ ಅದನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಾವು ಬೇರೆ ಬೇರೆ ಒಂದು ಎಕರೆದಲ್ಲೇ ಯಾವ ರೀತಿ ನಾವು ಒಂದು ಈ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋಬೋದು, ಅಥವಾ ಹೆಚ್ಚಿನ ಜಮೀನಿದ್ದರೆ ಒಂದು ಹೆಕ್ಟರಲ್ಲಿ ಯಾವ ರೀತಿ ನಾವು ಮಾಡ್ಕೋಬೋದು, ಅಥವಾ ಒಂದು ಹೆಕ್ಟರ್ ಅಂದರೆ 2.5 ಎಕರೆ ಪ್ರದೇಶದಲ್ಲಿ, ಮತ್ತು ನೀರಾವರಿಗೆ ಯಾವ ರೀತಿಯಾದ ನಾವು ಒಂದು ಸಮಗ್ರ ಸೂಕ್ತವಾದ ಕೃಷಿ ಪದ್ಧತಿಯನ್ನು ಅಥವಾ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಬೇಕು, ಅಥವಾ ಒಣ ಬೇಸಾಯಕ್ಕೆ ಯಾವ ರೀತಿ ಅನುಸರಿಸಬೇಕು, ಅರೆ ಮಲೆನಾಡಕ್ಕೆ ಯಾವ ರೀತಿ ಅನುಸರಿಸಬೇಕು, ಗುಡ್ಡುಗಾಡು ಪ್ರದೇಶಕ್ಕೆ ಯಾವ ರೀತಿ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಅನುಸರಿಸಬೇಕು ಅನ್ನೋದನ್ನು ಈ ರೀತಿ ಎಲ್ಲ ಒಂದು ಬೇರೆ ಬೇರೆ ಒಂದು ಏನು ನಾನು ಹೇಳ್ತಿದ್ದೆ ಕೃಷಿ ಪದ್ಧತಿ ಜೊತೆ ಉಪಕಸಬುಗಳನ್ನು ನಾವು ಮಾದರಿಗಳನ್ನು ನಾವು ಮಾಡಿ ರೈತರಲ್ಲಿಯೂ ಕೂಡ ನಾವು ಆ ಒಂದು ಪ್ರಾತ್ಯಕ್ಷಿಕೆಗಳನ್ನು ಕೈಗೊಂಡಿದ್ದೇವೆ. ನಮ್ಮ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೂಡ ನಾವು ಒಂದು ಪ್ರಾತ್ಯಕ್ಷಿಕೆಯನ್ನು ಕೈಗೊಂಡು ನಾವು ಅದನ್ನು ಒಂದು ರೈತರ ಒಂದು ಹೆಚ್ಚು ಹೆಚ್ಚು ರೈತರಲ್ಲಿ ಅದನ್ನು ನಾವು ವಿಸ್ತರಿಸಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನಾವು ಒಂದು ಏನು ಹೇಳ್ತಾನೆ ಅಂದರೆ, ಒಂದು ನಾವು ಕೃಷಿ ಆಧಾರಿತ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡ್ಬೋದು ಅಥವಾ ತೋಟಗಾರಿಕೆ ಆಧಾರಿತ ಕೃಷಿ ಪದ್ಧತಿ ಅಂತ ಮಾಡ್ಕೋಬೋದು. ನೀವು ತೋಟಗಾರಿಕೆಯನ್ನು ಮುಖ್ಯವಾದ ಬೆಳೆಗಳನ್ನು ಇಟ್ಕೊಂಡು ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಉಪಕಸಬುಗಳನ್ನು ಅಥವಾ ಬೇರೆ ಬೇರೆ ಒಂದು ಕೃಷಿಗೆ ಸಂಬಂಧಪಟ್ಟ ಉಪಕಸಗಳನ್ನು ತಾವು ಮಾಡ್ಕೋಬೋದು. ಅದೇ ರೀತಿ ಜಾನುವಾರು ಆಧಾರಿತ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಕೂಡ ಮಾಡ್ಕೋಬೋದು. ಈಗ ಜಾನುವಾರು ಹೆಚ್ಚಿಗೆ ಇಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಮೇವುಗಳನ್ನು ಬೆಳ್ಕೊಳ್ಳೋದಿರ್ಬೋದು ಅಥವಾ ಅದರ ಜೊತೆಗೆ ಮೇವು ಕೊಡುವಂಥ ಕೆಲವೊಂದು ಗಿಡಗಳನ್ನು ನಾವು ಏನಾದರೂ ಬೇಲಿಗಳಿಗೆ ಹಚ್ಕೊಂಡ್ರೆ ಸೊ ಅದು ಮೇವನ್ನು ಕೊಡುತ್ತೆ, ಅದು ಒಂದು ಒಂದು ನಮ್ಮ ತಮ್ಮ ಬೇಲಿ ರೂಪದಲ್ಲಿ ಕೆಲಸ ಮಾಡುತ್ತೆ. ಅದರ ಜೊತೆ ಜೊತೆಗೆ ನಮಗೆ ಒಂದು ಏನು ಟಿಂಬರ್ ಅಂತ ವ್ಯಾಲ್ಯೂ ಇರುವಂಥ ಒಂದು ನಾವು ಬೆಳೆಗಳನ್ನು ನಾವು ಬೆಳ್ಕೋಬೋದು. ಈಗ ಮೇವಿನ ಒಂದು ಮರಗಳಂದರೆ ಚೌಗಚಿ ಬೆಳಿಬೋದು ನಾವು, ಅಥವಾ ಈಗ ಏನು ಗೊಬ್ಬರ ಗಿಡ ಅಂತ ಹೇಳ್ತೀವಿ, ಈ ರೀತಿ ನಾವು ಬೆಳ್ಕೊಂಡ್ರೆ ಒಂದು ಜೀವಂತ ಬೇಲಿನೂ ಆಗುತ್ತೆ, ಅದರಿಂದ ಒಂದು ತಮಗೆ ಏನು ಮೇವಿನ ಒಂದು ಕೊರತೆಯನ್ನು ನಾವು ಏನು ಬೇಸಿಗೆಯಲ್ಲಿ ಆಗುತ್ತೆ ಅದನ್ನು ನಾವು ದನಗಳಿಗೆ ಕೊಟ್ಟು ನೀಗಿಸ್ಬೋದು. ಅದರ ಜೊತೆಗೆ ಅರಣ್ಯ ಆಧಾರಿತ ಸಮಗ್ರ ಕೃಷಿ ಪದ್ಧತಿಯನ್ನು ಕೂಡ ನಾವು ಮಾಡ್ಕೋಬೋದು. ಅಂದರೆ ತೋಟಗಾರಿಕಾ ಆಧಾರಿತನೋ, ಕೃಷಿ ಆಧಾರಿತನೋ, ಅಥವಾ ಪಶುಸಂಗೋಪನೆ ಆಧಾರಿತನೋ, ಇದನ್ನು ತೀರ್ಮಾನ ತಗೊಳ್ಳೋದು ಅಲ್ಲಿ ಇರುವಂಥ ಸಂಪನ್ಮೂಲಗಳನ್ನು ನೋಡಿಕೊಂಡು ಅಲ್ವಾ? ಹೌದು ಸರ್, ಭಾಳ ಇದು ಒಂದು ಒಳ್ಳೆಯ ಸಮಂಜಸವಾದ ಒಂದು ಇದು. ಏನಾಗುತ್ತೆ ಈಗ ನಾವು ಅದರ ಇದರಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಏನಪ್ಪ ಅಂದರೆ, ಯಾವುದೇ ಒಂದು ನಾವು ಏನು ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಅಳಗೊಳಿಸಿಕೊಳ್ಳಬೇಕಾದರೆ ಆಯಾ ಒಂದು ಹವಾಮಾನಕ್ಕೆ ಸೂಕ್ತವಾದಂತಹ ಬೆಳೆಗಳಿರ್ಬೋದು ಅಥವಾ ಏನು ನಾನು ಹೇಳ್ತಾ ಇದ್ದೇನೆ ಈಗ ಬೇರೆ ತೋಟಗಾರಿಕೆ ಒಂದು ಉದಾಹರಣೆಗೆ ತಗೊಂಡ್ರೆ, ಈಗ ಹೊಸದಾಗಿ ತಾವೆಲ್ಲ ಕೇಳ್ತಾ ಇದ್ದಾರೆ ಡ್ರ್ಯಾಗನ್ ಫ್ರೂಟ್ ಅಂತ ಬಂದಿದೆ, ಭಾಳ ಜನ ರೈತರು ಕೂಡ ನಮ್ಮ ಹತ್ರ ಬರ್ತಾರೆ ಧಾರವಾಡದಲ್ಲಿ ಡ್ರ್ಯಾಗನ್ ಫ್ರೂಟ್ ಮಾಡ್ಬೋದಾ ಅಂತ. ನಾವು ಅದೇ ರೈತರಿಗೆ ಹೇಳೋದು, ಇದು ಒಣ ಬಸಿ ಬೇಸಾಯಕ್ಕೆ ಸೂಕ್ತವಾದಂಥ ಒಂದು ಬೆಳೆ, ಸೊ ಅಲ್ಲಿ ಬೆಳೆದರೆ ಕಡಿಮೆ ಇಳುವರಿ ಅಂತ ಕೊಡುವಂಥ ಬೆಳೆಗಳನ್ನು ನಾವು ರಿಪ್ಲೇಸ್ ಮಾಡಿ ನಾವು ಆ ಹಣ್ಣಿನಿಂದ ಒಂದು ಹೆಚ್ಚಿನ ಲಾಭ ಪಡಿಬೋದು. ಕಳ್ಳಿ ಜಾತಿಯ ಒಂದು ಬೆಳೆ ಅದು. ಸೊ ಡ್ರ್ಯಾಗನ್ ಫ್ರೂಟ್ ಅಂತ ಒಂದು ಬೆಳೆ ಬರುತ್ತೆ. ಅದೇ ನಾವು ಹೆಚ್ಚಿನ ಮಳೆ ಬೆಳೆ ಅಲ್ಲಂಥ ಪ್ರದೇಶದಲ್ಲಿ ಅದು ಬೆಳೆದರೆ ಅದರಿಂದ ನಾವು ಇಳುವರಿಯನ್ನು ನಾವು ಹೆಚ್ಚಿಗೆ ಪಡ್ಕೊಳ್ಳೋದಾಗೋದಿಲ್ಲ. ಸೊ ಅದರ ಸಲುವಾಗಿ ಆಯಾ ಒಂದು ಮಣ್ಣು, ಅಲ್ಲಿ ಬೀಳುವಂಥ ಮಳೆ ಮತ್ತು ಅಲ್ಲಿ ಬೀಳುವಂಥ ಹವಾಮಾನದ ಮೇಲೆ ನಾವು ಒಂದು ಆ ಬೆಳೆಗಳ ಒಂದು ಅಥವಾ ಯಾವುದೇ ಬೆಳೆಗಳ ತೀರ್ಮಾನವನ್ನು ಕೊಡಬೇಕು. ಒಂದೇದ್ದು ಸರ್. ಎರಡನೇದು ವಿಷಯ ಅಂದರೆ ನಮ್ಮ ಒಂದು ಏನು ಭೂಹಿಡಿತದ ಆಧಾರದ ಮೇಲೆ, ಈಗ ನಾವು ತೋಟಗಾರಿಕೆ ಆಧಾರಿತ ಅಥವಾ ಅರಣ್ಯ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂದ ತಕ್ಷಣ ಒಂದು ಸ್ವಲ್ಪ ನಮಗೆ ಹೆಚ್ಚಿನ ಒಂದು ಹಿಡುವಳಿ ಇದ್ದರೆ ಅನುಕೂಲ ಆಗುತ್ತೆ. ಅದೇ ಕಡಿಮೆ ಹಿಡುವಳಿ ಇದ್ದರೆ ಈ ಕೃಷಿ ಪದ್ಧತಿ ಜೊತೆಗೆ ಅಥವಾ ನಾವು ಜಾನುವಾರುಗಳನ್ನು ಸಾಕೋದಿರ್ಬೋದು, ಆ ರೀತಿ ನಾವು ಮಾಡ್ಕೋಬೋದು. ಈಗ ಉದಾಹರಣೆಗೆ ನೀವು ಒಣ ಬೇಸಾಯಕ್ಕೆ ಹೋದ ತಕ್ಷಣ ನಾವು ಹೇಳ್ತೇವೆ ಜಾನುವಾರು ಅಂದ ತಕ್ಷಣ ನಾವು ಕ್ರಾಸ್ ಬ್ರೀಡ್ಸ್ ಅಥವಾ ಈಗೇನು ಹೊಸದಾಗಿ ಇದು ಬಂದಿದೆ ಅಂದರೆ ಎಚ್ ಎಫ್ ಇರ್ಬೋದು, ಜರ್ಸಿ ಇರ್ಬೋದು, ಇದನ್ನು ಹೇಳೋದಲ್ಲ. ಲೋಕಲ್ ಏನು ಇರ್ತವೆ ಅಥವಾ ನಾವು ಇಂಡಿಜಿನಸ್ ಬ್ರೀಡ್ಸ್ ಇದ್ದಾವೆ, ದೇಶಿ ತಳಿಗಳಿದ್ದಾವೆ, ಅವನ್ನು ಬೆಳೀರಿ, ಅವನ್ನ ಜಾನುವಾರು ಸಾಕಾಣಿಕೆ ಮಾಡಿರಿ, ಅಥವಾ ಆಡುಗಳ ಸಾಕಾಣಿಕೆ ಭಾಳ ಸೂಕ್ತ ಅಂತ ಹೇಳ್ತೇವೆ. ಅದೇ ನೀರಾವರಿ ಪ್ರದೇಶಕ್ಕೆ ಬಂದರೆ ಜಾನುವಾರು ಸಾಕಾಣಿಕೆ, ಆಕಳು ಇರ್ಬೋದು, ಎಮ್ಮೆ ಇರ್ಬೋದು, ಇವನ್ನ ಸಾಕರಿ ಅಂತ ಈ ರೀತಿ ನಾವು ಅಲ್ಲಿಂದ ಈಗ ನೀರಾವರಿಗೆ ಇನ್ನೊಂದು ನಾವು ಏನು ಹೇಳ್ತೇವೆ ಜೇನು ಸಾಕಾಣಿಕೆಯನ್ನು ನಾವು ಕೂಡ ಇದರ ಜೊತೆಗೆ ಮಾಡಿದರೆ, ಸೊ ಒಂದು ನಾವು ಜೇನು ಸಾಕಾಣಿಕೆಯಿಂದ ಇಳುವರಿಯಲ್ಲಿ ಹೆಚ್ಚಿನ ಪ್ರಮಾಣ ಆಗುತ್ತೆ, ಯಾಕಂದರೆ ಏನು ಪರಾಗಸ್ಪರ್ಶ ಹೆಚ್ಚಾಗೋದ್ರಿಂದ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಅದರ ಜೊತೆ ಜೊತೆಗೆ ಜೇನು ಸಾಕಾಣಿಕೆಯಿಂದ ಕೂಡ ನಾವು ತಾವು ಹೆಚ್ಚಿನ ಒಂದು ಒಂದು ಲಾಭವನ್ನು ಪಡ್ಕೋಬೋದು. ಯಾಕಂದರೆ ಒಂದು ಏನು ಅಷ್ಟೊಂದು ಖರ್ಚಿಲ್ಲದಂಥ ಉದ್ಯಮ ಅದು, ಈಗಾಗಲೇ ನಮ್ಮ ಭಾಗದ ರೈತರು ಅದರ ಒಂದು ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ನಾನು ಇದನ್ನೊಂದು ಉದಾಹರಣೆಯಾಗಿ ಹೇಳ್ತಾ ಇದ್ದೇನೆ. ಈ ರೀತಿ ನಾವು ಆಯಾ ಭಾಗಕ್ಕೆ ಹೊಂದಿಕೊಂಡುವಂಥ ಒಂದು ಕಸಬುಗಳನ್ನು ಆಯ್ಕೆ ಮಾಡೋದು. ಇನ್ನು ಮೂರನೇದು ಬಹಳ ಮುಖ್ಯ ಇದೆ ಸರ್. ಏನಪ್ಪ ಅಂದರೆ ಮಾರ್ಕೆಟ್ ನೋಡಬೇಕು ನಾವು. ಅಲ್ಲಿ ಏನು ನಮಗೆ ಈಗ ನಾವು ಹೇಳ್ತಾ ಇದ್ದೇವೆ, ಈಗ ಉದಾಹರಣೆಗೆ ತಮಗೆಲ್ಲ ಗೊತ್ತಿರ್ಬೋದು ಕಡಕ್ನಾಥ್ ಅಂತ ಒಂದು ಕೋಳಿ ತಳಿ ಕೂಡ ಒಂದು ನಾವು ಪ್ರಚಾರ ಮಾಡೋಕ್ಕೆ ಪ್ರಯತ್ನ ಮಾಡಿದೆವು, ಅದರಿಂದ ಒಳ್ಳೆಯ ಒಂದು ರೇಟ್ ಇತ್ತು. ಮೊಟ್ಟೆ 40 ರೂಪಾಯಿ ಕೊಂತು ತಗೊತಾರೆ, ಅದರದ್ದು ಏನು ಮಾಂಸ ಇದೆ ಸೊ 500-600 ರೂಪಾಯಿ ಹೋಗುತ್ತೆ ಅಂತ, ಬಟ್ ತಗೊಳ್ಳೋರು ಬೇಕಲ್ಲ. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಒಂದು ಆ ಮಾರುಕಟ್ಟೆಯನ್ನು ಒಂದು ಸ್ಟಡಿ ಮಾಡಬೇಕು. ಅಥವಾ ಮಾರುಕಟ್ಟೆ ಈಗ ದೂರ ಇದ್ದರೂ ಏನು ಇದು ಇಲ್ಲ, ಯಾಕಂದರೆ ತಮಗೆಲ್ಲ ಗೊತ್ತಿರ್ಬೋದು ಈಗ ಆನ್ಲೈನ್ ಮಾರ್ಕೆಟ್ ಬಂದಿದೆ, ಡಿಜಿಟಲ್ ಮಾರ್ಕೆಟ್ ಬಂದಿದೆ, ಯಾವುದೇ ಒಂದು ಮೂಲೆಯಲ್ಲೂ ಕೂಡ ಕೂತ್ಕೊಂಡು ನಾವು ಒಂದು ಮಾರುಕಟ್ಟೆಯನ್ನು ನಾವು ಸರಾಗವಾಗಿ ಮಾಡುವಂಥ ಒಂದು ಪದ್ಧತಿ ಬಂದಿದೆ ಈವಂಥ ಒಂದು ಸಂದರ್ಭದಲ್ಲಿ. ಸೊ ಒಂದು ಸ್ವಲ್ಪ ಒಂದು ಮಾರ್ಕೆಟನ್ನು ಸ್ಟಡಿ ಮಾಡಿ ಆಯಾ ಕೃಷಿ ಪದ್ಧತಿಗಳನ್ನು ಮಾಡಬೇಕು. ಅಲ್ಲಿಂದ ಇನ್ನೊಂದು ವಿಷಯ, ಕೆಲವೊಂದು ಏನಾಗುತ್ತೆ, ಈಗ ನೀವು ಆಡು ಸಾಕಾಣಿಕೆ ಹೇಳಿದೆ, ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಅವುಗಳ ಬೇಡಿಕೆ ಭಾಳ ಬರುತ್ತೆ. ಅಥವಾ ಈಗ ಚೆಂಡು ಏನಾದರೂ ನಾವು ಹೂವಾಗಿ ಬೆಳೆದ್ರೆ ವರ್ಷದಲ್ಲಿ ಮಹಾನವಮಿ ಅಥವಾ ದೀಪಾವಳಿ ಇರ್ಬೋದು, ಅದನ್ನು ಬಿಟ್ಟರೆ ಬೇರೆ ಒಂದು ಸಂದರ್ಭದಲ್ಲಿ ಅಷ್ಟೊಂದು ಮಾರುಕಟ್ಟೆ ಇಲ್ಲ. ಅಂಥ ಒಂದು ಏನು ಮಾರುಕಟ್ಟೆಯನ್ನು ಒಂದು ಲಾಭವನ್ನು ನಾವು ಪಡ್ಕೊಂಡು ಮಾಡಿದರೆ ಇದರಿಂದ ಗಳಿಸೋ ಆದಾಯದಲ್ಲೇ ನಾವು ಒಂದು ಆದಾಯವನ್ನು 2 ಅಥವಾ 3 ಪಟ್ಟು ಮಾಡ್ಬೋದು. ಅಂದರೆ ಇರುವಂಥ ಏನು ಉತ್ಪನ್ನ ಇದೆ ಅದನ್ನು ಮೌಲ್ಯವರ್ಧನೆಗೊಳಿಸೋದು, ಪ್ಯಾಕಿಂಗ್ ಮಾಡೋದು, ಮಾರುಕಟ್ಟೆ ಎಲ್ಲಿ ಬೇಡಿಕೆ ಇದೆ ಅಲ್ಲಿ ಮಾರಾಟ ಮಾಡಿಸೋದು, ಸಾಕಿಸೋದು, ಇಂಥವೆಲ್ಲನೂ ಬರುತ್ತೆ. ಮತ್ತು ನೀವು ಹೇಳ್ದಂಗೆ ಎಲ್ಲದರಲ್ಲೂ ಕೂಡ ತಂತ್ರಜ್ಞಾನ ಸಾಕಷ್ಟು ಬೆಳೆದಿದೆ. ಹೌದು ಸರ್. ಹೈನುಗಾರಿಕೆ ಮಾಡೋಕಂದ್ರೆ ನಾವು ಒಣ ಮೇವ ಹಾಕ್ಬೇಕಂತ ಇವತ್ತು ಅದನ್ನು ಸೈಲೈಸ್ ಮಾಡಿ ರಸಮೇವಾಗಿ ತಯಾರು ಮಾಡಿ ಅದನ್ನು ಶೇಖರಿಸಿ ಹಾಕ್ಲಿಕ್ಕೂ ಸಾಧ್ಯತೆ ಇದೆ. ಇವತ್ತು ಹೇಗೆ ಸಾಕಾಣಿಕೆ ಮಾಡ್ಬೋದು ಕಡಿಮೆ ಖರ್ಚಿನೊಳಗೆ, ಆ ತಂತ್ರಜ್ಞಾನ ಕೂಡ ಬಂದಿದ್ದವು. ಮತ್ತು ಬೆಳೆಯಲ್ಲಿ ಕೂಡ ಎತ್ತರವಾಗಿ ಬಯಸು, ಹೆಚ್ಚು ಬಿಸಿಲನ್ನು ಬಯಸುವಂಥ ಬೆಳೆ, ಅರ್ಧಮರ್ಧ ಬಿಸಿಲನ್ನು ಬಯಸುವಂಥ ಬೆಳೆ, ಕಡಿಮೆ ಬಿಸಿಲನ್ನು ಬಯಸುವಂಥ ಬೆಳೆ, ಇವೆಲ್ಲವನ್ನು ಕೂಡ ನೋಡಿಕೊಂಡು ಯಾವ್ದಾವುದು ಎಲ್ಲೆಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ತಿಳ್ಕೊಂಡು, ಮತ್ತು ಅದು ತಂತ್ರಜ್ಞಾನ. ಹೌದೌದು ಸರ್. ಈಗ ಸರ್ ಅದನ್ನೇ ಹೇಳ್ತಾ ಇರೋದು, ತಾವು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕಂದರೆ ಈಗ ಮಲ್ಟಿ ಟೈರ್ಡ್ ಸಿಸ್ಟಮ್ ಅಂತ ಹೇಳ್ತೇವೆ ನಾವು, ಇರುವಂಥ ಜಾಗದಲ್ಲೇ ನಾವು ಯಾವ ಬೆಳೆಗಳನ್ನು, ಈಗ ತೋಟಗಾರಿಕೆ ಬೆಳೆಗಳಿರ್ಬೋದು, ಅದರಲ್ಲಿ ಕೆಲವೊಂದು ತೋಟಗಾರಿಕೆ ಬೆಳೆಯಲ್ಲಿ ಮೊದಲನೇ ಒಂದು 2 ವರ್ಷ ಅದರಿಂದ ನಾವು ಇಳುವರಿಯನ್ನು ನಿರೀಕ್ಷೆ ಕಷ್ಟ ಆಗುತ್ತೆ. ಅಂಥ ಒಂದರ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ಮಧ್ಯದಲ್ಲಿ ತಾವೇನಾದರೂ ಯಾವುದಾದ್ರೂ ತರಕಾರಿ ಬೆಳೆಗಳಿರ್ಬೋದು ಅಥವಾ ಇವು ಯಾವುದೇ ದ್ವಿದಳ ಧಾನ್ಯಗಳನ್ನು ಬೆಳ್ಕೊಳ್ಳೋದು ಭಾಳ ಸೂಕ್ತ. ಇದರಿಂದ ಏನಾಗುತ್ತೆ, ಒಂದು ನಮಗೆ ಮೊದಲನೇ ಒಂದು 2-3 ವರ್ಷ ಇಳುವರಿ ಕೂಡ ಬರುತ್ತೆ. ಅದರ ಜೊತೆ ಜೊತೆಗೆ ಒಂದು ದ್ವಿದಳ ಧಾನ್ಯಗಳು ಬೆಳೆಯೋದ್ರಿಂದ ಪೋಷಕಾಂಶಗಳ ಒಂದು ಏನು ಭೂಮಿಯಲ್ಲಿ ಲಭ್ಯತೆ ಕೂಡ ಹೆಚ್ಚಾಗುತ್ತೆ. ಇನ್ನು ಮೂರನೇದ್ದು ಒಂದು ಕಳೆಗಳ ಒಂದು ನಿಯಂತ್ರಣ ಕೂಡ ಆಗುತ್ತೆ. ಸೊ ಈ ರೀತಿ ತಾವು ಬೇರೆ ಬೇರೆ ಏನು ಉಪಕಸಬನ್ನೆಲ್ಲ, ರೇಷ್ಮೆ ಕೃಷಿ ಕೂಡ ಇಲ್ಲೇ ನಮ್ಮ ಧಾರವಾಡ ಜಿಲ್ಲೆಯಲ್ಲೇ ಸುಮಾರು ರೈತರು ರೇಷ್ಮೆ ಕೃಷಿ ಲಾಭಗಳನ್ನು ತಗೊಳ್ತಾ ಇದ್ದಾರೆ. ಈಗ ನಾನು ಈಗಿನ ಒಂದು ಸಂದರ್ಭದಲ್ಲಿ ಹೆಚ್ಚು ಆದಾಯ ಕೊಡುವಂತಹ ಬೆಳೆಗಳು ಈಗ ಪುಷ್ಪ ಕೃಷಿ ಇರ್ಬೋದು. ಈಗ ತಮಗೆಲ್ಲಿಂದ ಒಳ್ಳೆಯ ಒಂದು ಸಂತೋಷದ ವಿಷಯ ಅಂದರೆ ಮದುವೆ ಸಮಾರಂಭಗಳಲ್ಲಿ ಕೂಡ ಎಲ್ಲರೂ ಒಂದು ನಿಜವಾದ ಹೂವುಗಳನ್ನು ಬಳಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದೊಂದು ರೈತರಿಗೆ ಒಂದು ಅದೊಂದು ಸಂತಸ ಸುದ್ದಿ. ಸೊ ಇದರಿಂದ ಪುಷ್ಪ ಕೃಷಿಯಿಂದ ಕೂಡ ನಾವು ಇಲ್ಲಿ ಧಾರವಾಡ ಡಿಸ್ಟಿಕ್ಕಲ್ಲೇ ಹೇಳಬೇಕಂದ್ರೆ ಮನ್ಸೂರ್ ಮನಗಡೆಯಲ್ಲಿರುವಂಥ ಒಬ್ಬ ರೈತರು 1 ಎಕರೆಯಲ್ಲಿ ಸುಮಾರು 3 ಲಕ್ಷದಷ್ಟು ಆದಾಯವನ್ನು ಗಳಿಸ್ತಾ ಇದ್ದಾರೆ. ಅದೇ ಪಕ್ಕದ ರೈತ ಅದರಲ್ಲಿ 1 ಎಕರೆಯಿಂದ ಒಂದು 40,000 ತೆಗೆದ್ರೆ ಇವನು 3 ಲಕ್ಷ ಗಳಿಸ್ತಾ ಇದ್ದಾನೆ. ಈ ರೀತಿ ನಾವು ಸೊ ತಾವು ತಿಳಿಸಿದ ಹಾಗೆ ಒಂದು ಸ್ವಲ್ಪ ನಾವು ಬೆಳೆ ಬೆಳೆಯೋದ್ರ ಜೊತೆಗೆ ಏನು ನಾವು ಪ್ರೊಸೆಸಿಂಗ್ ಅಂತ ಹೇಳ್ತೇವೆ ಅಥವಾ ಮೌಲ್ಯವರ್ಧನೆ ಇರ್ಬೋದು, ಮಾರುಕಟ್ಟೆ ಇರ್ಬೋದು, ಈ ಮೂರನ್ನು ನಾವು ಗಣನೆಗೆ ತಗೊಳ್ಕೊಳ್ತಾ ಇಲ್ಲ. ಈಗ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಈಗ ತಮಗೆಲ್ಲ ಗೊತ್ತಿರ್ಬೋದು ಸ್ವೀಟ್ ಕಾರ್ನ್. ಸೊ ನಾವು ಏನು ಗೋವಿನ ಜೋಳ ಬೆಳಿತೇವೆ ಅದನ್ನೇ ನಾವು ಏನಾದರೂ ಸ್ವೀಟ್ ಕಾರ್ನ್ ಬೆಳೆದರೆ ಸೊ ಅದೇ ಒಂದು ಎಕರೆದಲ್ಲಿ ನಾವು 30,000 ಆದಾಯ ಬಂದರೆ ನಾವು ಸ್ವೀಟ್ ಕಾರ್ನ್ ಬೆಳೆದರೆ ಡೈರೆಕ್ಟಾಗಿ ಒಂದು ತೆನೆ 2 ರೂಪಾಯಿಗೆ ಮಾಡಿದರೂ ಕೂಡ ಒಂದು 80,000-90,000 ರೂಪಾಯಿಯನ್ನು ಆದಾಯ ಪಡಿಬೋದು. ಇದು ಒಂದೇ ಲಾಭ. ಎರಡನೇ ಲಾಭ ಏನಪ್ಪ ಅಂದರೆ ನಾವು ಸ್ವೀಟ್ ಕಾರ್ನನ್ನು ಬೇಗ ಕಟಾವು ಮಾಡೋದರಿಂದ ಅದನ್ನು ಒಳ್ಳೆ ಹಸಿರು ಮೇವಾಗಿ ಜಾನುವಾರುಗಳಿಗೆ ಉಪಯೋಗ ಮಾಡ್ಬೋದು. ಅಂದರೆ ಈ ರೀತಿ ನಾವು ಒಂದಕ್ಕೊಂದು ಏನಾದರೂ ಜೋಡಣೆ ಮಾಡಿದರೆ ಲಾಭ ವೃದ್ಧಿಯಾಗಕ್ಕೆ ಭಾಳ ಇದು ಆಗುತ್ತೆ. ಅದರ ಜೊತೆಗೆ ನಾವು ಜಾನುವಾರು ಸಾಕಾಣಿಕೆ ಕೂಡ ಪ್ರಾರಂಭ ಮಾಡ್ಬೋದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಸೊ 2 ರೂಪಾಯಿಗೆ ಮಾರುವಂಥ ತೆನೆಯನ್ನು ನಾನೇನಾದರೂ ಮಾರ್ಕೆಟಿಗೆ ತೊಗೊಂಡ್ರೆ 5 ರೂಪಾಯಿ ಮಾರುತ್ತೆ. ಸೊ ನಮಗೆ ಆಲ್ಮೋಸ್ಟು 40,000 ನಾವು 1.5 ಲಕ್ಷದವರೆಗೆ ನಾವು ಆದಾಯವನ್ನು ಹೆಚ್ಚಿಗೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಸುಮಾರು 30,000-40,000 ನಮ್ಮ ಹೈನುಗಾರಿಕೆಯಿಂದ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಈ ರೀತಿ ನಾವು 40,000 ಇರುವಂಥ ಆದಾಯವನ್ನು 2 ಲಕ್ಷಕ್ಕೆ ತೊಗೊಂಡು ಹೋಗ್ಬೋದು. ಅಥವಾ ನಾವು ಏನು ಆದಾಯ ದ್ವಿಗುಣದ ಬಗ್ಗೆ ಮಾತಾಡ್ತಾ ಇದ್ದೇವೆ, ಇದನ್ನು ನಾವು 4 ಪಟ್ಟು ಕೂಡ ನಾವು ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಇದು ಇದೆ. ಇಲ್ಲಿ ನಮ್ಮ ಏನಾಗುತ್ತೆ, ಇಲ್ಲಿ ಶ್ರದ್ಧೆ ಭಾಳ ಮುಖ್ಯ. ಅಲ್ಲಿಂದ ನಮ್ಮ ಸ್ವಂತ ಒಂದು ಏನು ಇದು ಇದೆ, ನಿಗಾ ಇರೋದು ಈಗ ಈ ಕೃಷಿಯಲ್ಲಿ ಭಾಳ ಮುಖ್ಯ. ಅದಕ್ಕೆ ಹೇಳ್ತೇವೆ ಕೃಷಿ ಅಂದರೆ 24/7 ಅಂತ ಮಾಡಿದರೆ ಏನಾದರೂ ನಾವು ಈ ಒಂದು ಲಾಭದ ನಿರೀಕ್ಷೆಯನ್ನು ನಾವು ಈ ಒಂದು ಕೃಷಿಯಿಂದ ಮಾಡ್ಬೋದು. ಬಟ್ ಸಮಗ್ರ ಕೃಷಿ ಪದ್ಧತಿ ಒಂದು ಲಾಭ ಏನಪ್ಪ ಅಂದರೆ ಸಮಗ್ರ ಕೃಷಿ ಪದ್ಧತಿ ಮಾಡೋದರಿಂದ ನಾವು 24 ತಾಸು ತೊಡಗಿಕೊಂಡಿರ್ತೀವಿ. ಯಾವುದೇ ಒಂದು ಕಸುಬಲ್ಲಿ ನಾವು ತೊಡ್ಕೊಂಡಿರ್ಕೋತೀವಿ. ಉದಾಹರಣೆಗೆ ಬೇಸಿಗೆಯಲ್ಲಿ ಏನು ಇಲ್ಲಪ್ಪ ಅಂದರೂ ಕೃಷಿ ಹೊಂಡದ ಬಗ್ಗೆಯೂ ನಾವು ಒಂದು ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾ ಇದ್ದೇವೆ. ಇದರಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಕೃಷಿ ಹೊಂಡ ಮಾಡೋದರಿಂದ ಏನು ಲಾಭ ಇದೆಯಪ್ಪ ಅಂದರೆ ಬೇಸಿಗೆಯಲ್ಲಿ ಕೂಡ ಏನಾದರೂ ಸ್ವಲ್ಪ ಒಂದು 10 ಅಥವಾ 20 ಗುಂಟೆಯಲ್ಲಿ ತರಕಾರಿಗಳನ್ನು ಕೂಡ ಬೆಳ್ಕೊಂಡು ನಾವು ಒಂದು ಆದಾಯವನ್ನು ಪಡ್ಕೋಬೋದು. ಅಥವಾ ಅದರಲ್ಲಿ ಮೀನು ಕೃಷಿ ಮಾಡಿ ನಾವು ಈಗ ಹೆಚ್ಚಿನ ಇಳುವರಿ ಕೊಡುವಂಥ ಮೀನುಗಳು ಬಂದಿದ್ದಾವೆ. ಯಾಕಂದರೆ ಮೊದಲೆಲ್ಲ ಮೀನನ್ನು ಕೃಷಿ ಅಂದ ತಕ್ಷಣ ನಾವು ಬರೀ ಸಮುದ್ರದ ದಂಡೆಗೆ ಅಥವಾ ನದಿ ದಂಡೆಗೆ ಮಾಡುವಂಥ ಕೃಷಿ ಅಂತ ಅಂದ್ಕೊಂಡಿದ್ದೀವಿ. ಈಗ ಒಳನಾಡು ಮೀನುಗಾರಿಕೆ ಪ್ರಾರಂಭ ಆಗಿದೆ, ಹೆಚ್ಚಿನ ಇಳುವರಿ ಕೊಡುವಂಥ ತಳಿಗಳು ಬಂದಿದ್ದಾವೆ, ಬೇರೆ ಬೇರೆ ಲೇಯರಲ್ಲಿ ಬೆಳೆಯುವಂಥ ತಳಿಗಳು ಬಂದಿದ್ದಾವೆ. ಈಗ ಒಂದು ಸ್ಕ್ವೇರ್ ಮೀಟ್ರಲ್ಲಿ ಒಂದು ಮೀನು ಬಿಡೋದನ್ನು ನಾವು ಮೂರು ನಾಲ್ಕು ಮೀನು ಬಿಡ್ಬೋದು. ಹೀಗಾಗಿ ಸೊ ಮೀನುಗಾರಿಕೆಯಿಂದ ಲಾಭ ಪಡಿಬೋದು, ಅಥವಾ ಜಾಗ ಕಡಿಮೆ ಇದ್ದರೆ ಅದರ ಮೇಲೆ ಒಂದು ಏನಾದರೂ ಬಾಂಬೂದಿಂದ ಏನಾದರೂ ಸ್ಟ್ರಕ್ಚರ್ ಅಥವಾ ಮಾಡಿಕೊಂಡು ಮನೆ ಥರ ಮಾಡಿಕೊಂಡು ಅಲ್ಲಿ ಕೋಳಿ ಸಾಕಾಣಿಕೆ ಮಾಡ್ಬೋದು, ಆಡು ಸಾಕಾಣಿಕೆ ಮಾಡ್ಬೋದು. ಇದು ತ್ರೀ ಟೈರ್ ಸಿಸ್ಟಮ್ ಅಂತ ಹೇಳ್ತೇವೆ ಫಾರ್ಮ್ ಪೌಂಡ್ ಮೇಲೆ. ಸೊ ಇದರಿಂದ ಏನಾಗುತ್ತೆ, ಆಡಿನ ಒಂದು ಏನಾದರೂ ಈ ತ್ಯಾಜ್ಯಗಳು ಕೋಳಿ ತಿಂತವೆ, ಕೋಳಿ ತ್ಯಾಜ್ಯಗಳನ್ನು ಮೀನು ತಿಂತವೆ. ಸೊ ಉಳಿದಂಥ ಎಲ್ಲ ತ್ಯಾಜ್ಯ ಸಂಗ್ರಹ ಆಗಿ ಅದು ಏನು ಕೃಷಿ ಹೊಂಡದಲ್ಲಿ ನೀರಿರುತ್ತೆ, ಅದು ಒಂದು ಒಳ್ಳೆ ಪೋಷಕಾಂಶ ಭರಿತ ಒಂದು ಒಂದು ರಸಗೊಬ್ಬರ ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಅದನ್ನು ನಾವು ಆರಾಮಾಗಿ ನಮ್ಮ ಭೂಮಿಗಳಿಗೆ ಹಾಕಿದರೆ ಸಾವಯವ ಕೃಷಿಗೂ ಕೂಡ ಒಂದು ಅನುಕೂಲ ಆಗುತ್ತೆ. ಅದರ ಜೊತೆ ಜೊತೆಗೆ ಈ ಮೂರು ಉದ್ಯಮಗಳಿಂದ ಕಡಿಮೆ ಜಾಗದಲ್ಲಿ ನಾವು ಲಾಭವನ್ನು ಪಡ್ಕೋಬೋದು. ಸೊ ಅದನ್ನು ಮುಂದುವರೆದು ಆ ನೀರನ್ನು ಏನಾದರೂ ಬಳಸಿ ತಾವೇನಾದರೂ ಮೆಡಿಸಿನಲ್ ಪ್ಲಾಂಟ್ಸು ಈಗೆಲ್ಲ ಬೇರೆ ಬೇರೆ ಕೃಷಿಯಿಂದ ನಾವು ಬೇರೆ ಬೇರೆ ತಾವೆಲ್ಲ ನೋಡ್ತಿರ್ಬೋದು ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ. ಸೊ ಒಂದು ಪದ್ಧತಿಯನ್ನು ಬಳಸ್ಕೊಂಡು ಮೆಡಿಸಿನಲ್ ಪ್ಲಾಂಟ್ಸಿಗೂ ಭಾಳ ಒಂದು ಕೊರೋನಾ ಆದಮೇಲೆ ಒಂದು ಭಾಳ ವ್ಯಾಲ್ಯೂ ಬಂದಿದೆ. ಆ ಮೆಡಿಸಿನಲ್ ಪ್ಲಾಂಟ್ಸ್ ಬೆಳ್ಬೋದು. ಆಫ್ ಸೀಸನ್ ನರ್ಸರಿ ಅಂತ ಹೇಳ್ತೇವೆ, ಬೇಸಿಗೆಯಲ್ಲಿ ಒಂದು ಸಣ್ಣದೇನಾದರೂ ನರ್ಸರಿಯನ್ನು ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ಅಥವಾ ನಾನೇನು ಹೇಳೋಕ್ಕೆ ಇಷ್ಟಪಡ್ತೇನೆ, ತಮಗೆ ಬೇಕಾದಂಥ ಬೆಳೆಗಳನ್ನೇ ಬೆಳ್ಕೊಂಡ್ರೆ ಹಿತ್ತಲ ಮನೆ ಅಂತ ಹೇಳ್ತೇವೆ, ಕಿಚನ್ ಗಾರ್ಡನ್ ಅಂತ ಹೇಳ್ತೇವೆ, ನಮ್ಮ ಆರೋಗ್ಯದ ಜೊತೆಗೆ ನಾವು ಲಾಭವನ್ನು ಪಡ್ಕೋಬೋದು. ನಾನು ಬರೀ ನಾನು ಹೇಳ್ತಾ ಇದ್ದೆ ರೈತ ಬಂದವರಿಗೆ, ಬರೀ ನಮ್ಮಲ್ಲಿ 5 ಗಿಡ ಇದ್ದರೆ ನಾವು ಪ್ರತಿ ವರ್ಷಕ್ಕೆ 15,000-20,000 ರೂಪಾಯಿ ಉಳಿಸ್ಬೋದು ಅಂತ. ಒಂದು ನಿಂಬೆ ಗಿಡ ಇರ್ಬೋದು, ಒಂದು ಕರಿಬೇವು ಇರ್ಬೋದು, ನುಗ್ಗೆ ಇರ್ಬೋದು, ಒಂದು ಬಾಳೆಗಿಡ ಇರ್ಬೋದು, ಅದರ ಜೊತೆಗೆ ಹೂವಿನ ಗಿಡನೂ ಇಡೋಣ ಒಂದು. ಯಾಕಂದ್ರೆ ದೇವರಿಗಾಗಿ ನಾವು ನೋಡಿ 54 ವಾರಗಳು ಬರುತ್ತೆ, 52 ವಾರ ಬರುತ್ತೆ. 52 ವಾರಕ್ಕೂ ಪ್ರತಿ ವಾರ ಒಂದು 20 ರೂಪಾಯಿ ಖರ್ಚು ಇಡಿದ್ರು ನಾವು, ಆ ರೀತಿ ಹೂವಿನ ಖರ್ಚು ಇಡಿದ್ರು, ಈ ರೀತಿ ಎಲ್ಲ ಖರ್ಚು ಇಡಿದ್ರು ನಾವು ಒಂದು 25,000 ರೂಪಾಯಿ ಸುಮ್ಮನೆ ಉಳಿಸ್ಬೋದು. ಸೊ ಅದನ್ನ ಯಾಕೆ ನಾವು ಉಳಿಸೋದನ್ನ ಲಾಭ ಆಗಿ ತಗೋಬಾರ್ದು. ಅದರ ಜೊತೆ ಜೊತೆಗೆ ನಮ್ಮ ಆರೋಗ್ಯ, ನಾವು ಸಾವಯವ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೇವೆ ಈಗ, ನಮ್ಮ ಮುಂದೆ ಬೆಳೆದಂತಹ ಒಂದು ಆ ಬೆಳೆ ಇರುತ್ತೆ, ನಾವು ಅದನ್ನು ಆರೋಗ್ಯಕರವಾಗಿ ಬೆಳೆಯುವಾಗ ನಾವು ಸೇವಿಸ್ಬೋದು. ಅದೇ ಈಗೇನಂದ್ರೆ ನಾವು ಬೇರೆ ಔಷಧ ತಗೋಬೇಕಾಗಿಲ್ಲ, ನಾವು ಊಟ ಮಾಡುವ ಎಲ್ಲ ಪದಾರ್ಥವೂ ಔಷಧವೇ ಆಗಿರಬೇಕು. ಇಷ್ಟೆಲ್ಲ ಬಹಳ ರೈತರಿಗೆ ಮನ ಮುಟ್ಟುವ ಹಾಗೆ ಅಂದರೆ ಸಾಧ್ಯತೆಗಳು ಜಾಸ್ತಿ ಇದಾವೆ. ತಂತ್ರಜ್ಞಾನ ಇನ್ನೂ ತಿಳ್ಕೋಬೇಕಾಗಿದೆ, ಅಳವಡಿಸ್ಕೋಬೇಕಾಗಿದೆ ಅಂದರೆ ಅದರಲ್ಲಿ ಭಾಗಿಯಾದಷ್ಟು ಅದೇ ಕಲಿಸ್ಕೊಡತ್ತೆ ಏನು ಬೇಕು ಏನು ಬೇಕು ಅಂತ. ಈ ನಿಟ್ಟಿನೊಳಗೆ ರೈತರು ಆಲೋಚನೆ ಮಾಡಲಿ. ಸಮಯದ ಅಭಾವ, ಈಗ ಡಾಕ್ಟರ್ ಎಸ್ ಎ ಬಿರಾದರ್ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟರು, ಸಮಗ್ರ ಕೃಷಿ ಪದ್ಧತಿ ಕುರಿತು ನಮಗೆ ಮಾಹಿತಿಯನ್ನು ಕೊಟ್ಟರು. ನಿಮ್ಗೆ ಇನ್ನೂ ಏನಾದರೂ ಪ್ರಶ್ನೆಗಳು ಇದ್ದರೆ ಅವ್ರನ್ನ ಫೋನ್ ಮೂಲಕ ನೀವು ಸಂಪರ್ಕ ಮಾಡ್ಬೋದು. ತಮಗೆ ಈ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಉಪಕಸಗೊಳ್ಳಬಹುದು, ಇದ್ರ ಬಗ್ಗೆ ಒಂದು ತಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನನ್ನು ಸಂಪರ್ಕ ಮೊಬೈಲ್ ಮುಖಾಂತರ ಕೂಡ ಸಂಪರ್ಕ ಮಾಡ್ಬೋದು. ನನ್ನ ಮೊಬೈಲ್ ನಂಬರು 9448-94-95-342, ಅಥವಾ ಇಲ್ಲೇ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ದಾವಣದಲ್ಲಿರುವಂಥ ಏನು ಸೈದಾಪುರ್ ಫಾರ್ಮ್ ಅಂತ ಇದೆ, ಅಲ್ಲಿ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಆ ಕೃಷಿ ವಿಜ್ಞಾನ ಕೇಂದ್ರಕ್ಕೂ ಕೂಡ ತಾವು ಒಂದು ಕಚೇರಿ ಸಮಯದಲ್ಲಿ ಬಂದು ಮಾಡಿದರೆ ನಾವು ಒಂದು ಕೆಲವೊಂದು ಅಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ನಾನು ಇಲ್ಲಿವರೆಗೆ ತಿಳಿಸಿದಂಥ ಪ್ರಾತ್ಯಕ್ಷಿಕೆಗಳನ್ನು ಕೂಡ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡಿದ್ದೇವೆ. ತಾವು ಸ್ವತಃ ನೋಡಿ ಅದರ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ಅಥವಾ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಕಣ್ಣಾರೆ ನೋಡ್ಬೋದು. ಹಾಂ, ಪ್ರತ್ಯಕ್ಷ ನೋಡಿ ಪ್ರಮಾಣಿಸು ಅಂತ ಹೇಳ್ತಾರೆ, ಆ ರೀತಿ ನಾವು ಮಾಹಿತಿಯನ್ನು ಪಡ್ಕೋಬೋದು. ಧನ್ಯವಾದಗಳು ಎಲ್ಲ ರೈತ ಬಂಧುಗಳು ಹಾಗೂ ತಮಗೂ ಸರ್. ನಮಸ್ತೆ. ಇದುವರೆಗೆ ಸಮಗ್ರ ಕೃಷಿ ಮಹತ್ವ ಈ ಕುರಿತು ಧಾರವಾಡ ಕೆವಿಕೆ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಎ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ. ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು 3,500-5,140, ಉದ್ದಿನಕಾಳು 1,700-3,111, ಅಲಸಂದೆ 4,212-7,231, ಕುಮಿನ್ ಸೀಡ್ 9,685, ಹೆಸರುಕಾಳು 5,514-7,415, ನೆಲಗಡಲೆ ಶೇಂಗಾ 5,409-6,560, ಬಿಳಿಜೋಳ 2,277-3,937, ಮೆಕ್ಕೆಜೋಳ 1,465-2,065, ಕುಸುಬೆ 5,100, ಸೋಯಾಬೀನ್ 4050 ರಿಂದ 5328, ಸೂರ್ಯಕಾಂತಿ 5680 ರಿಂದ 5850, ತೊಗರಿ 3589 ರಿಂದ 4717, ಗೋಧಿ 1680 ರಿಂದ 2612, ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಕಡಲೆಕಾಳು 3555 ರಿಂದ 4735, ನೆಲಗಡಲೆ ಶೇಂಗಾ 6370 ರಿಂದ 77256, ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 1955 ರಿಂದ 1960, ತೊಗರಿ 3800 ರಿಂದ 6725, ಬೈಲಹೊಂಗಲ ಮಾರುಕಟ್ಟೆಯಲ್ಲಿ ಸೋಯಾಬೀನ್ 4550 ರಿಂದ 5270, ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡಲೆಕಾಳು 4301 ರಿಂದ 4711, ಉದ್ದಿನಕಾಳು 1930 ರಿಂದ 5590, ಹತ್ತಿ 8500, ಹೆಸರುಕಾಳು 3031 ರಿಂದ 6856, ನೆಲಗಡಲೆ ಶೇಂಗಾ 2601, ಬಿಳಿಜೋಳ 1952 ರಿಂದ 3591, ಮೆಕ್ಕೆಜೋಳ 1922, ಮಡಿಕೆ 10621 ರಿಂದ 10625, ಈರುಳ್ಳಿ 200 ರಿಂದ 400, ಪುನಃ ಈರುಳ್ಳಿ 500 ರಿಂದ 1600, ತೆಲಗಿ ಈರುಳ್ಳಿ 300 ರಿಂದ 1350, ಆಲೂಗಡ್ಡೆ 1200 ರಿಂದ 1800, ಆಲೂಗಡ್ಡೆ 500 ರಿಂದ 1250, ಸೋಯಾಬೀನ್ 1921 ರಿಂದ 5321, ತೊಗರಿ 4070 ರಿಂದ 4440, ಗೋಧಿ ಅಂದರೆ ಜವಾರಿ ಗೋಧಿ 2573. ಇದುವರೆಗೆ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕೇಳಿದಿರಿ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗ್ಗಲಿಗೆ ವಾದನ ಪ್ರಸ್ತುತಪಡಿಸುತ್ತಾರೆ ಬ್ಯಾಹಟ್ಟಿಯ ಹನುಮಂತಗೌಡ ವೀರನ್ಗೌಡ ಮೇಲಿನ್ಮನಿ ಹಾಗೂ ಮೇಳದವರು.